ಹಾಗೂ 9141970272. ನಮಸ್ಕಾರ ರೈತ ಬಾಂಧವರೇ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಕೃಷಿಯಲ್ಲಿ ಆಗುವ ಪರಿಣಾಮಗಳು, ಇದರ ಬಗ್ಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬೊಬ್ಬೂರು ಫಾರಂನಲ್ಲಿರುವಂತಹ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕೃಷಿ ಹವಾಮಾನ ತಜ್ಞರಾದ ಡಾಕ್ಟರ್ ಆರ್ ನಾಗರಾಜ್ ಅವರು. ನಮಸ್ಕಾರ ನಾಗರಾಜ್ ಅವರಿಗೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ರೈತ ಬಾಂಧವರೇ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾನು ಆಗಲೇ ನಮ್ಮ ದೂರವಾಣಿ ಸಂಖ್ಯೆಗಳು ಹೇಳಿದ್ದಾರೆ ನಮ್ಮ ಉದ್ಘೋಷಕರು. ಈಗ ನಾನು ಮತ್ತೊಮ್ಮೆ ಹೇಳ್ತೇನೆ, 9448640273, ಮತ್ತೊಂದು ಸಂಖ್ಯೆ 9141970272. ಸರ್ ನಾಗರಾಜ್ ಅವರು, ಈಗ ಇವತ್ತಿನ ನಮ್ಮ ಹವಾಮಾನ ಬದಲಾವಣೆ ಕೃಷಿಯಲ್ಲಿ ಆಗುವ ಪರಿಣಾಮಗಳ ಬಗ್ಗೆ ನಾವು ಇವತ್ತು ಮಾತಾಡೋದಾದರೆ, ಇವತ್ತಿನ ನಾವು ವಿಷಯ ಅದು ಕೊಟ್ಟಿದ್ದೀವಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಅಂದರೆ ಹವಾಮಾನ ಬದಲಾವಣೆ ಯಾಕಾಗುತ್ತೆ, ಹೇಗಾಗುತ್ತೆ, ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತೆ, ಕೆಟ್ಟ ಪರಿಣಾಮಗಳೇನು, ಒಳ್ಳೆಯ ಪರಿಣಾಮಗಳೇನು, ಯಾರಿಗೆಲ್ಲ ಇದರಿಂದ ಒಳ್ಳೆಯದಾಗುತ್ತೆ, ತೊಂದರೆ ಆಗುತ್ತೆ, ಇದು ಯಾಕಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಇವತ್ತು ನಾವು ಮಾತಾಡಬೇಕು. ಮೊದಲಿಗೆ ನಾವು ಮಾತಾಡೋದಾದರೆ ಹವಾಮಾನ ಬದಲಾವಣೆ ಅಂದರೆ ಏನು, ಅದರ ಬಗ್ಗೆ ಹೇಳಿ. ಹವಾಮಾನ ಬದಲಾವಣೆ ಅಂತಕ್ಕಂಥದ್ದು ಇವತ್ತಿನ ಜಾಗತಿಕ ವಿಷಯವಾಗಿದೆ. ಅಭಿವೃದ್ಧಿ ಹೊಂದಿದ ದೇಶಗಳು ಹಾಗೂ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಈ ಒಂದು ಹವಾಮಾನ ಬದಲಾವಣೆ ಅಂತಕ್ಕಂಥದ್ದು ಒಂದು ವಿಷಯ ಅನ್ನೋದು ಪ್ರಚಲಿತವಾಗಿ ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಹವಾಮಾನ ಬದಲಾವಣೆ ಅಂತಕ್ಕಂಥದ್ದು ಮೊದಲು ಈ ಪ್ರಪಂಚ ನೋಡಿದ್ದು ಈ ಜಾಗತೀಕರಣ ಮತ್ತು ನಗರೀಕರಣ, ಅಂದರೆ ಇಂಗ್ಲೀಷಲ್ಲಿ ಗ್ಲೋಬಲೈಸೇಷನ್ ಅಂಡ್ ಅರ್ಬನೈಸೇಷನ್ ಅಂತ ಕರಿತೀವಿ. ಇದು ಯಾವಾಗ ಆಯಿತು, ಗ್ಲೋಬಲೈಸೇಷನ್ ಅರ್ಬನೈಸೇಷನ್ನ ಇನ್ನೊಂದು ಮುಖಾನೇ ಇಂಡಸ್ಟ್ರಿಯಲೈಸೇಷನ್, ಕೈಗಾರಿಕೀಕರಣ ಹಾಗೂ ಅತಿಯಾದ ಇಂಧನಗಳ ಮೇಲೆ ಅವಲಂಬನೆ, ಈ ಎರಡರ ಪರಿಣಾಮದಿಂದ ಇಂದು ಹವಾಮಾನ ಬದಲಾವಣೆ ಆಗ್ತಾ ಇದೆ. ಪ್ರಕೃತಿನ ವಿರೂಪಗೊಳಿಸಿದ ಪರಿಣಾಮವೇ ಇವತ್ತಿನ ಹವಾಮಾನ ಬದಲಾವಣೆ. ಯಾಕಂದ್ರೆ ಮನುಷ್ಯ ಪ್ರಕೃತಿನಲ್ಲಿ ಒಂದು ಜೀವಿ ಅನ್ನೋದನ್ನ ಮರ್ತಿದ್ದಾನೆ. ನಾನೇ ಪ್ರಕೃತಿ, ನನ್ನಿಂದಾನೇ ಪ್ರಕೃತಿ, ನನ್ನಿಂದಾನೇ ಎಲ್ಲ ಆಗ್ಬೇಕು ಅಂತ ಕೋಟ್ಯಾಂತರ ಜೀವಿನಲ್ಲಿ ಮನುಷ್ಯ ಒಬ್ಬ ಜೀವಿ ಅನ್ನೋದನ್ನ ಮನುಷ್ಯ ಮರ್ತಿದ್ದಾನೆ. ಇಡೀ ಪ್ರಕೃತಿನ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಅದರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಮಾಡ್ಕೊಂತ ಬರ್ತಿದ್ದಾನೆ. ಇದಕ್ಕೆ ಪ್ರಕೃತಿನೂ ಸುಮ್ಮನೆ ಇಲ್ಲ, ಹಲವಾರು ವರ್ಷಗಳಿಂದ ಮನುಷ್ಯನಿಗೆ ಎಚ್ಚರಿಕೆಗಳನ್ನು ಕೊಡ್ತಾ ಇದೆ, ಶಿಕ್ಷಣ ಕೊಡ್ತಾ ಇದೆ, ಪ್ರತಿಯೊಂದನ್ನು ತೋರಿಸ್ತಾ ಇದೆ. ಉದಾಹರಣೆಗೆ ಕೋವಿಡ್, ಅದು ಒಂದು 100 ವರ್ಷಕ್ಕೆ ಒಂದು ಸಾರಿ ಪ್ರಕೃತಿ ಮನುಷ್ಯನಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡುತ್ತೆ. 100 ವರ್ಷಗಳಿಂದ ಅಮೆರಿಕದಲ್ಲೂ ಇದೇ ತರ ಒಂದು ವೈರಲ್ ಡಿಸೀಸ್ ಬಂದು ಲಕ್ಷಾಂತರ ಜನ ಸತ್ತೋಗಿದ್ರು. ಮತ್ತೆ 100 ವರ್ಷ ಆದ್ಮೇಲೆ ಪ್ರಕೃತಿ ಒಂದು ಎಚ್ಚರಿಕೆ ಗಂಟೆ ಕೊಡುತ್ತೆ, ನನ್ನ ಮೇಲೆ ದಬ್ಬಾಳಿಕೆ ಮಾಡಬೇಡ ಅಂತ. ಹಾಗೂ ಇತ್ತೀಚೆಗೆ ಈ ಕಳೆದ ಒಂದು 3 ವರ್ಷದಿಂದ ಈ ಗುಡ್ಡ ಕುಸಿತ ಇದೆಲ್ಲ ನೋಡಿದ್ವಿ ನಮ್ಮ ನಮ್ಮ ರಾಜ್ಯ ಅಂತೂ ಮಳೆ ಬರಗಾಲದಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಕ್ಕಿಂತ ಹೆಚ್ಚಿಗೆ ಮಳೆ ಬಂದಿದ್ರಿಂದ ಆಗಿರ್ತಕ್ಕಂಥ ದುಷ್ಪರಿಣಾಮಗಳೇ ಹೆಚ್ಚಾಯ್ತು. ನಿರಂತರವಾದ ಗುಡ್ಡ ಕುಸಿತ ಮಲೆನಾಡಿನ ಭಾಗದಲ್ಲಿ, ಆಮೇಲೆ ಮಣ್ಣು ಸವಕಳಿ, ಪ್ರತಿಯೊಂದು ಈ ಒಂದು ಹವಾಮಾನ ಬದಲಾವಣೆ ಅಂತಕ್ಕಂಥದ್ದು ಮನುಷ್ಯ ಪ್ರಕೃತಿಗೆ, ಪ್ರಕೃತಿಯಿಂದ ನಾನು ಏನ್ ಪಡೆದೆ ಅನ್ನೋದಕ್ಕಿಂತ ಪ್ರಕೃತಿಯಿಂದ ಪಡೆದಿರೋದಕ್ಕೆ ನಾನು ಏನ್ ಕೊಟ್ಟಿದ್ದೀನಿ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ. ಈಗ ಬೋರ್ವೆಲ್ ಇಂದ 1,000 ಲೀಟರ್ ನಾನು ನೀರು ತೆಗೆದಿದ್ದೀನಿ ಅಂದ್ರೆ ವಾಪಸ್ ನಾನು ಹೇಗೆ ಕೊಟ್ಟಿದ್ದೀನಿ, ನಾನು ಎಷ್ಟು ಕೊಟ್ಟಿದ್ದೀನಿ ಅಂತ. ಆ ಒಂದು ನಿಟ್ಟಿನಲ್ಲಿ ಮನುಷ್ಯ ಪ್ರಕೃತಿ ಜೊತೆಗೆ ಹೋದ್ರೆ ಈ ಒಂದು ಈ ಹವಾಮಾನ ಬದಲಾವಣೆಯಿಂದ ಆಗ್ತಕ್ಕಂತ ಒಂದು ಪ್ರತಿಕೂಲ ಪರಿಣಾಮಗಳನ್ನ ನಾವು ತಗ್ಗಿಸ್ಬೋದು ಖಂಡಿತ. ಯಾಕೆಂದ್ರೆ ಈ ತಿಂಗಳಲ್ಲಿ ಮಳೆ ನೋಡಿದ್ರಿ, ಹತ್ತತ್ರ 200 mm ಮಳೆ ಬಂದಿದೆ ಇಲ್ಲಿವರೆಗೂ. 1ನೇ ತಾರೀಕಿಂದ ಇಲ್ಲಿವರೆಗೂ ಈ ತಿಂಗಳಲ್ಲಿ 200 ಎಂಎಂ ಮಳೆ ಬಂದಿದೆ. ಈ ತಿಂಗಳ ಸರಾಸರಿ ಮಳೆ ಪ್ರಮಾಣ ಇರೋದು 70-80 ಎಂಎಂ. ಅಂದ್ರೆ ನಾವು 50 ವರ್ಷದ ಇತಿಹಾಸ ನೋಡಿದ್ರೆ ಎಲ್ಲ ಸೇರಿಸಿದ್ರೆ ಸರಾಸರಿ ಮಳೆ ಪ್ರಮಾಣ 70-80 ಎಂಎಂ. ಬಟ್ ಆದ್ರೆ ಏನು ಅಂದ್ರೆ ಪ್ರತಿ ಒಂದು 15 ವರ್ಷಕ್ಕೊಂದ್ಸರಿ ಈ ರೀತಿ ಮಳೆ ಬರ್ತಾ ಇರುತ್ತೆ. ಹಾಗೂ ಕಳೆದ ವರ್ಷ ಜನವರಿನಲ್ಲಿ ಮಳೆ ಬಂತು, ಹತ್ತತ್ರ 100 ಎಂಎಂ ಮಳೆ ಬಂತು. ಜನವರಿನಲ್ಲಿ ಸಾಧಾರಣವಾಗಿ 2 ಎಂಎಂ ಮಳೆ ಬರಬಹುದು ಅಷ್ಟೇ, 100 ಎಂಎಂ ಮಳೆ ಬಂತು. ಅಷ್ಟು ಮಳೆ 1922 ಬಂದಿತ್ತು, 99 ವರ್ಷದ ಹಿಂದೆ. ಪ್ರಕೃತಿ ಅಂತಕ್ಕಂಥ ಅದೊಂದು ಕಾಲಚಕ್ರ, ಮಳೆ ಎಲ್ಲಿ ವ್ಯತ್ಯಯ ಆಗೋದು, ಅಧಿಕ ಮಳೆ, ಬರಗಾಲ, ಇದು ಈ ಒಂದು ಇನ್ನೊಂದು ಹವಾಮಾನ ವೈಪರೀತ್ಯ ಅಂತಕ್ಕಂಥದ್ದು ಮಳೆಯ ಮೇಲೆ ಪರಿಣಾಮ ಬೀರೋದಕ್ಕಿಂತ ಈ ವಾತಾವರಣದ ಆರ್ದ್ರತೆ ಮತ್ತು ತಾಪಮಾನದ ಮೇಲೆ ಹೆಚ್ಚಿಗೆ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಮಳೆ ಅಂತಕ್ಕಂಥದ್ದು ಒಂದು ಸರಿ ಬಂದು ಹೋಗ್ತಕ್ಕಂತ ಇದು, ಈ ತಾಪಮಾನ ಮತ್ತು ಆರ್ದ್ರತೆ ಅಂತಕ್ಕಂಥದ್ದು ನಿರಂತರವಾಗಿರೋದು 365 ದಿವಸಗಳಲ್ಲಿ ಇರ್ತಕ್ಕಂಥದ್ದು. ಒಂದು ಸರಿ ಈ ಒಂದು ಜಾಗತಿಕ ತಾಪಮಾನದಿಂದ ಅಥವಾ ಹವಾಮಾನ ಬದಲಾವಣೆ ಈ ಎರಡು ಒಂದು ಅಣ್ಣ ತಮ್ಮ ಇದ್ದಂಗೆ, ಜಾಗತಿಕ ತಾಪಮಾನ ಹವಾಮಾನ ಬದಲಾವಣೆ. ಈ ಯಾಕೆಂದ್ರೆ ತಾಪಮಾನ ಹೆಚ್ಚಾದಾಗನೇ ಹವಾಮಾನದಲ್ಲಿ ಅನೇಕ ಬದಲಾವಣೆಗಳು ಕಾಣುತ್ತೆ. ಈ ಒಂದು ನಿಟ್ಟಿನಲ್ಲಿ ಆದಷ್ಟು ತಾಪಮಾನ ಹೆಚ್ಚಿಗೆ ಆಗೋದನ್ನ ನಾವು ತಡೆಗಟ್ಟಬೇಕು. ಈಗ ಮನುಷ್ಯ ಏನ್ ಮಾಡ್ತಾರೆ ಪ್ರಪಂಚದಲ್ಲಿ, ಬರೀ ಭಾರತ ಒಂದಲ್ಲ, ಒಂದು ಕಾಲದಲ್ಲಿ ಏನು ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ ಅನ್ನೋ ಒಂದು ಹಿಂದೆ ಬಿದ್ದುಬಿಟ್ರೆ ಅಭಿವೃದ್ಧಿ ಆಗಬೇಕು, ನಾವು ಮುಂದುವರಿದ ದೇಶ ಆಗಬೇಕು ಅಂತೇಳಿ ಭಾರತ ಒಂದಲ್ಲ ಎಲ್ಲ ದೇಶಗಳು ಇಡೀ ಪ್ರಪಂಚದಲ್ಲಿ ಅದರಲ್ಲಿ ಒಂದು ಸ್ಪರ್ಧೆ ಏರ್ಪಟ್ಬಿಡ್ತು, ನಾನು ಮೊದಲು ಅಂತೇಳಿ. ಆ ಒಂದು ಅಭಿವೃದ್ಧಿಯನ್ನ ಇಟ್ಟುಕೊಂಡು ಪರಿಸರದ ಮೇಲೆ, ಅಂದ್ರೆ ಭೂಮಿ ಮೇಲೆ ಇರ್ಬೋದು, ಆಕಾಶದಲ್ಲಿ, ಒಟ್ಟು ನಮ್ಮ ಒಂದು ಪರಿಸರದ ಮೇಲೆ ತಮಗೆ ಬೇಕಾದಂಗೆ ಅದ ಒಂದು ದಬ್ಬಾಳಿಕೆ ಆದಂಗ ನಿರಂತರ ದಾಳಿ ಮಾಡ್ಕೊಂತ ಬರ್ತಾ ಇದೀವಿ. ಈಗಲೂ ನಡೀತಾ ಇದೆ. ಯಾಕಂದ್ರೆ ಒಂದು ಇಂಡಸ್ಟ್ರಿ ಅಂದ್ರೆ ಕೈಗಾರಿಕೆಗಳ ಒಂದು ಸ್ಥಾಪನೆ ಮಾಡೋದಿರ್ಬೋದು, ಆಮೇಲೆ ಡ್ಯಾಮ್ಗಳು ಕಟ್ಟೋದಿರ್ಬೋದು, ಈ ತರ ಬೇರೆ ಬೇರೆ ಕಡೆ ಇನ್ನು ಬೇರೆ ಒಟ್ಟು ಮನುಷ್ಯ ತನಗೆ ಅನುಕೂಲ ಆಗಂಗೆ ತಾನು ಮುಂದುವರಿಲಿಕ್ಕೆ, ತಾನು ಲಾಭ ಪಡ್ಕೊಳ್ಳಿಕ್ಕೆ ಪರಿಸರದ ಮೇಲೆ ನಿರಂತರವಾಗಿ ಒಂದು ಅತಿಕ್ರಮಣ ಮಾಡ್ತಾನೆ ಬಂದಿದ್ದಾನೆ. ಇವತ್ತು ಅದರ ಪರಿಣಾಮ ಇವತ್ತು ನಮಗೆ ನಾವೇನ್ ಹೇಳ್ತೀವಿ, ಕಾಲ ತಪ್ಪಿ ಆಗ್ತಾ ಇದ್ದಾವೆ ಅಂದ್ರೆ ಅನ್ಸೀಸನಲ್, ಈಗ ಟೈಮ್ ತಪ್ಪಿ ಮಳೆ ಬರೋದು. ಈಗ ನೋಡಿ ಮೇದಲ್ಲೇ ನಮಗೆ ಮಳೆ ಇದ್ದಿಲ್ಲ, ಆದ್ರೆ ಮೇದಲ್ಲೇ ಮಳೆ ಬಂತು. ಕಳೆದ ಜನವರಿಯಲ್ಲಿ ಮಳೆ ಇದ್ದಿಲ್ಲ, ಮಳೆ ಬಂತು. ಆಮೇಲೆ ತಾಪಮಾನದಲ್ಲಿ ನಮಗೆ ಒಂದು ಟೈಮ್ನಲ್ಲಿ ಹೆಚ್ಚಿಗೆ ತಾಪಮಾನ ಇರೋ ಟೈಮ್ನಲ್ಲಿ ಚಳಿ ಬಂದಿರುತ್ತೆ. ಕೆಲವೊಂದು ಟೈಮ್ನಲ್ಲಿ ಬೇರೆ ಕಾಲದಲ್ಲಿ ಹೆಚ್ಚಿಗೆ ತಾಪಮಾನ ಆಗುತ್ತೆ, ಈ ತರ ಎಲ್ಲ. ಆಮೇಲೆ ಈ ಒಂದೊಂದು ಕಡೆ ಒಂದೊಂದು ತರ ಆಗ್ತಾ ಇದೆ. ಇದು ಇದನ್ನ ಹೆಂಗೆ ಏನ್ ಮಾಡ್ಬೇಕು, ಯಾಕಾಗುತ್ತೆ, ಏನ್ ಮಾಡ್ಬೇಕು ಸರ್? ಒಂದು ಈ ಹವಾಮಾನ ಬದಲಾವಣೆ ಕರೆ ಇದೆ, ಆ ಕರೆ ನಂತರ ನಾವು ಮಾತಾಡೋಣ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ, ಯಾರು? ಗಂಗಾಧರ್ ರೇಕಲ್ಗೆರೆ. ಏನ್ ಪ್ರಶ್ನೆ ಕೇಳ್ತೀರಾ? ಪ್ರಶ್ನೆ ನಮ್ಗೆ ಪ್ರಶ್ನೆ ಗೊತ್ತಾಗಿಲ್ಲ, ಪ್ರಶ್ನೆ ಕೇಳಬೇಕು, ಉತ್ತರ ಕೊಡ್ಬೇಕು. ಹೇಳಿ. ಪ್ರಶ್ನೆ ಗೊತ್ತಿಲ್ಲ ಸರ್, ಅದೇ ವಿಷಯ ಅಂತ ಗೊತ್ತಿಲ್ಲ. ವಿಷಯ ಬಂದು ಹವಾಮಾನ ಬದಲಾವಣೆಯಿಂದ ಕೃಷಿಯ ಮೇಲೆ ಆಗ್ತಕ್ಕಂತ ಪರಿಣಾಮಗಳು, ಏನೇನು ಪರಿಣಾಮಗಳು ಆಗುತ್ತೆ, ಒಳ್ಳೇದು ಕೆಟ್ಟದ್ದು ಏನೇನು ಇರ್ಬೋದು? ಈಗ ಮಳೆ ಬಂತ ನಿಮಗೆ ಮೊನ್ನೆ ಎಲ್ಲ? ಚೆನ್ನಾಗಿದೆ ಮಳೆ. ಈಗ ಒಳ್ಳೇದಾಯ್ತು. ನೀವು ಕೃಷಿ ಯಾವ ಬೆಳೆ ಮುಖ್ಯವಾಗಿ ಬೆಳೆಯೋದು ಸರ್? ಹತ್ತಿ ಸರ್. ಹತ್ತಿ ಅಂದ್ರೆ ಕಳೆದ ವರ್ಷ ಹತ್ತಿ ಬೆಳೆಗಾರರು ಸ್ವಲ್ಪ ದುಡ್ಡು ನೋಡಿದ್ದು. ಹೌದು, ಹತ್ತಿ ಬೆಳೆಗಾರ ಮಾಮೂಲು ಹತ್ತಿ 8.5-9 ಸಾವಿರ ಸರ್. ಈ ಸರಿ ಸಾಕಷ್ಟು ಜನ ಬರೀ ಹತ್ತಿನೇ ಬೆಳೀತಾ ಇದ್ದೀರಾ, ಒಂದ್ ಸ್ವಲ್ಪ ಅಂತರ ಬೆಳೆಯಾಗಿ ಬೇರೆ ಬೆಳೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ನೀವು ಈಗ ಇನ್ನ ಒಂದು ಮಳೆನ ನೋಡಿ ಚೆನ್ನಾಗಿ ಬರ್ಬೋದು ಅಂತ ನಾವು ಹೇಳೋದಕ್ಕಾಗೋದಿಲ್ಲ, ಮುಂಗಾರು ಕೈ ಕೊಡ್ಬೋದು. ಯಾವಾಗ ಏಪ್ರಿಲ್ ಮೇ ನಲ್ಲಿ ಅಧಿಕವಾಗಿ ಮಳೆ ಬಂದಿದ್ಯೋ ಮುಂಗಾರು ಕೈ ಕೊಟ್ಟಿದೆ ನಮ್ಮ ಜಿಲ್ಲೆನಲ್ಲಿ. ಕಳೆದ ಒಂದು 118 ವರ್ಷದ ಒಂದು ಮಳೆ ಇತಿಹಾಸ ನೋಡಿದಾಗ, ಆಮೇಲೆ ನಿರಂತರವಾಗಿ ಒಂದೇ ಬೆಳೆನ ಯಾವ್ದೇ ರೈತರು ಬೆಳಿಬೇಡಿ. ಎಲ್ಲ ಒಂದು ವರ್ಷ ಪ್ರಶ್ನೆ ಸರ್, ಈಗ ಹೇಳಿ. ಈಗ ಎಲ್ಲಿಂದ ರೈತರಿಂದ ನಾವು ನಾವಿಂದ ರೈತರು ಅಂತ ಹೇಳ್ತಾರೆ ಸರ್, ಈ ಗೊಬ್ಬರ ಬೇರೆ ರೇಟ್ ಆಗಿದ್ದಾವೆ ಸರ್. ಗೊಬ್ಬರ ಇದ್ರೆ ಒಂದು ವರ್ಷ ಬೇಕು ಸರ್, ಈಗ ಗೊಬ್ಬರ ತರ್ಬೇಕಂದ್ರೆ ಅಲ್ಲಿ ಸ್ವಲ್ಪ ವ್ಯವಸ್ಥೆ ಆಗುತ್ತೆ ನಿಮ್ಮಿಂದ ಅಂತ ಕೇಳಿದೆ. ಈಗ ಗೊಬ್ಬರ ಗಂಗಾಧರ್ ಅವ್ರೆ, ಕೃಷಿ ಇಲಾಖೆಯಿಂದ ಅದು ಮಾಡಂತದ್ದು ನಾವು ಹವಾಮಾನ ವಿಜ್ಞಾನಿಗಳು ಇವ್ರ ಕಡೆಯಿಂದ, ಯಾಕಂದ್ರೆ ಇವರು ವಿಜ್ಞಾನಿಗಳು, ನಿಮಗೆ ಮಾರ್ಗದರ್ಶನ ಮಾಡೋರು. ಏನು ಎಷ್ಟು ಗೊಬ್ಬರ ಹಾಕ್ಬೇಕು, ಎಷ್ಟು ಹಾಕ್ಬಾರ್ದು, ಯಾವ ಟೈಮ್ನಲ್ಲಿ ಯಾವ್ದು ಹಾಕ್ಬೇಕು, ಏನ್ ಬೆಳೆ ಬೆಳಿಬೇಕಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಮಾತಾಡಿಸಿ ಬೇಕಾದ್ರೆ ವಾಟಸ್ಲ್ಲಿ ಮಾತಾಡಿಸಬಹುದಾಗಿತ್ತಲ್ಲ, ರೈತರ ಬಗ್ಗೆ ಮಾತಾಡಬಹುದಾಗಿತ್ತಲ್ಲ, ಸಂಬಂಧಪಟ್ಟವ್ರನ್ನ ಕರೆಕರಿಸಿ ಮಾತಾಡಬಹುದಾಯ್ತಲ್ಲ ಸರ್. ಇದನ್ನ ರೈತರಿಗೆ ವ್ಯವಸ್ಥೆ ಚೆನ್ನಾಗಿರ್ಬೇಕು ಸರ್. ಈಗ ಒಂದೇ ಸಾವಿರ ಇಲ್ಲ ಸರ್, ಈಗ 1300 1400 ಐತೆ ಅಂತ. ಈಗ ಅಲ್ಲ ಗಂಗಾಧರ್ ಅವ್ರೆ, ಅಲ್ಲ ನಾವು ಈ ನೇರ ಫೋನಿನ ಕಾರ್ಯಕ್ರಮ ಪ್ರಾರಂಭ ಈ ತಿಂಗಳ ಮೊದಲನೇ ಕಾರ್ಯಕ್ರಮನೇ ನಮ್ಮ ಜಂಟಿ ಕೃಷಿ ನಿರ್ದೇಶಕರದೇ ಮಾಡಿದ್ವಿ, ಚಿತ್ರದುರ್ಗ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕರು. ಅವಾಗ ಈ ಗೊಬ್ಬರದ ಬಗ್ಗೆ ಇರಬಹುದು, ಬೀಜದ ಬಗ್ಗೆ ಇರಬಹುದು, ಎಲ್ಲಿ ವ್ಯವಸ್ಥೆ ಏನೇನ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ರ. ಅವತ್ತು ಕರೆಕ್ಟ್ ಫೋನಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನೀವು ನಿಮಗೆ ಮಾಹಿತಿ ಗೊತ್ತಾಗಿಲ್ಲ ಅನ್ಸುತ್ತೆ. ಪ್ರತಿ ಎಲ್ಲ ವಿವರನ ಜಂಟಿ ಕೃಷಿ ನಿರ್ದೇಶಕರು ಕೊಟ್ಟಿದ್ದಾರೆ ರೈತರಿಗೆ, ಬೀಜದ ಲಭ್ಯತೆ, ಗೊಬ್ಬರ ರಾಸಾಯನಿಕ ಗೊಬ್ಬರಗಳ ಲಭ್ಯತೆ, ಪ್ರತಿಯೊಂದು ಮಾಹಿತಿನ ಕೊಟ್ಟಿದ್ದಾರೆ. ನಿಮಗೆ ಅದೊಂದು ಕಾರ್ಯಕ್ರಮದ ಮಾಹಿತಿ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಈಗ ನೀವು ಇನ್ನೂ ಒಂದು ಕೃಷಿ ಇಲಾಖೆ ನಿಮ್ಗೆ ನಂಬರ್ ಇದೆ ಅವ್ರ ಹತ್ರ, ಅವ್ರದ್ದು ನಿಮ್ದು ಯಾವ ಒಬ್ಬಳಿ ಬರುತ್ತೆ? ನಾಲ್ಕನೇಟಿ ಒಬ್ಬಳಿಯಲ್ಲಿ, ನಾಲ್ಕನೇಟಿಯಲ್ಲಿ ರೈತ ಸಂಪರ್ಕ ಕೇಂದ್ರ ಇದೆಯಲ್ಲ ನೋಡಿದಿರ ಅದನ್ನ? ಅಲ್ಲಿ ಒಂದ್ಸರಿ ಭೇಟಿ ಮಾಡಿ ನೀವು ಅವ್ರಿಗೆ ಹೇಳಿ, ಅಲ್ಲಿ ಒಬ್ರು ಕೃಷಿ ಅಧಿಕಾರಿ ಇರ್ತಾರೆ, ನೀವು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಅಲ್ಲಿ ಅವ್ರು ನಿಮ್ಗೆ ಏನ್ ನಿಮ್ಮ ಒಂದು ಸಮಸ್ಯೆ ಇದೆ ಅಲ್ಲ ಅವ್ರ ಗಮನಕ್ಕೆ ತಂದ್ರೆ ಅವರು ಇಂಟರ್ನ್ ಅವರು ಜಂಟಿ ಕೃಷಿ ನಿರ್ದೇಶಕರಿಗೆ ಮಾಹಿತಿ ತಲುಪಿಸ್ತಾರೆ. ನೀವು ಅವ್ರ ಕಡೆಯಿಂದ ಮಾಹಿತಿ ಸಿಗುತ್ತೆ, ನಮಗೆ ಸಾಧ್ಯ ಆದ್ರೆ ನಾವು ಇನ್ನೊಂದ್ಸರಿ ಕರೆಸ್ತೀವಿ ಬೇಕಾದ್ರೆ ಅವ್ರಿಗೆ. ಆಯ್ತು, ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಈಗ ಮೊನ್ನೆ ಇದೇ ತಿಂಗಳಲ್ಲೇ ಒಂದ್ಸರಿ ಮಾಡಿದಾರಲ್ಲ, ಹಾಗಾಗಿ ಅವತ್ತು ಬಹಳ ಕಡಿಮೆ ಜನ ಫೋನ್ ಮಾಡಿದ್ರು, ಯಾರು ಕೇಳಿಲ್ಲ. ಅವರು ಸಾಕಷ್ಟು ಮಾಹಿತಿ ಹೇಳಿದ್ರು, ಗೊಬ್ಬರ ಎಲ್ಲಿ ಎಷ್ಟು ದಾಸ್ತಾನು ಇಟ್ಕೊಂಡಿವಿ, ಎಷ್ಟು ಬೀಜಗಳ ಇಟ್ಟಿದೀವಿ, ಎಲ್ಲೆಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ಸಂಪರ್ಕ ಮಾಡಿದ್ರೆ ಅವರಿಗೆ ಇವೆಲ್ಲ ಸಿಗುತ್ತವೆ. ಆಮೇಲೆ ಯಾರಾದ್ರೂ ಹಿಂಗ ನೀವೇನು ಹೇಳಿದ್ರಲ್ಲ, ಜಾಸ್ತಿ ರೇಟ್ನಾಗ ಮಾಡಿದ್ರೆ ಏನ್ ಮಾರಾಟ ಮಾಡಿದ್ರೆ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ರು ಅವತ್ತು. ಅಲ್ಲ ನಾವ್ ಹೇಳ್ತೀವಿ, ನಾವು ಟ್ರೈ ಮಾಡ್ತೀವಿ. ನೀವು ಒಂದ್ಸರಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ, ಅಲ್ಲಿ ನಾಯ್ಕನಟ್ಟೆಗೆ ಒಳ್ಳೇದು. ಗಂಗಾಧರ್ ಅವರೇ ಸರ್, ತಾವ ಆಗ್ಲೇ ಹೇಳ್ತಾ ಇದ್ರೆ ಅಂದ್ರೆ ಯಾಕಾಗುತ್ತೆ, ಹೆಂಗೆ ಇದು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸರ್. ಇವತ್ತು ಈ ಒಂದು ಅಮೆರಿಕನ್ ಮತ್ತು ಯುರೋಪ್ ದೇಶಗಳಲ್ಲಿ ಇನ್ನೊಂದು ಕಡೆ ಇದೆ. ಹಲೋ, ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ತೋಟದ ಹೆಸರು ಅಡಿಕೆ ತೆಂಗು ಮಾವು ಈ ಹೆಚ್ಚೆ ಮಳೆ ಬಂದಾಗ ಸ್ವಲ್ಪ ಫಸಲು ಕಡಿಮೆ ಆಗುತ್ತಲ್ಲ ಸರ್, ಯಾಕೆ ಸರ್? ಅಲ್ಲ, ತಮ್ಮ ಹೆಸರು ಹೇಳಿ ಅಲ್ಲಿಂದ ಸರ್. ಹಿರಿಯರಿಂದಲ್ಲ ಸರ್. ಕೇಳಿ ಪ್ರಶ್ನೆ ಕೇಳಿ, ಇವ್ರು ವಿಜ್ಞಾನಿಗಳಿದಾರೆ ನಿಮ್ಮೂರ, ಹೇಳಿ ಪ್ರಶ್ನೆ ಕೇಳಿ. ಸರ್, ಈಗ ಮಳೆ ಬಂದಾಗ ಹೆಚ್ಚಿಗೆ ಮಳೆ ಆಗ್ಬಿಟ್ರೆ ಅಡಿಕೆ ಫಸಲು ತೆಂಗಿನ ಫಸಲು ಸ್ವಲ್ಪ ಕಡಿಮೆ ಆಗುತ್ತಲ್ಲ ಸರ್, ಮಾವು ಎಲ್ಲನ, ಯಾಕೆ ಸರ್? ಮಳೆ ಹೆಚ್ಚಿಗೆ ಬಂದಾಗ ಏನಾಗುತ್ತೆ ಅಂದ್ರೆ, ಗಾಳಿ ಮತ್ತೆ ಮಳೆ ಹೆಚ್ಚು ಕಡಿಮೆ, ಈ ಒಂದು ಬೇಸಿಗೆ ಮಳೆಯಲ್ಲಿ ಗಾಳಿ ಜೊತೆಗೆ ಮಳೆ ಬರುತ್ತೆ, ಗಾಳಿ ವೇಗ ಜಾಸ್ತಿ ಇರುತ್ತೆ, ಹೂ ಉದುರೋದು ಒಂದು ಸಮಸ್ಯೆ. ಹೂ ಉದುರೋದ್ರಿಂದ ಕಾಯಿ ಕಟ್ಟುವಿಕೆ ಪ್ರಮಾಣನೂ ಕಡಿಮೆ ಆಗುತ್ತೆ, ಇಂಥ ಸಂದರ್ಭದಲ್ಲಿ ಹೇಳ್ತೀವಿ ಇಂಥ ಸಂದರ್ಭದಲ್ಲಿ ರೈತರು ಬೋರಾನ್ ಪೋಷಕಾಂಶಗಳ ನಿರ್ವಹಣೆಯನ್ನು ಸಮರ್ಥವಾಗಿ ಮಾಡಬೇಕಾಗುತ್ತೆ. ಈ ಬೋರಾನ್ ಎಲ್ಲದಕ್ಕೂ ಕೊಡ್ಬೋದು, ಅಂದ್ರೆ ನೀವು ಅದನ್ನ ಮರಳಿಗೆ ಮಿಕ್ಸ್ ಮಾಡ್ಕೊಂಡಾದ್ರೂ ಕೊಡ್ಬೋದು. ಅಂದ್ರೆ ಅದು ಹೆಕ್ಟೇರ್ಗೆ ಅಂದ್ರೆ 2.5 ಎಕರೆಗೆ 10 ಕೆಜಿ ಅಷ್ಟೇ ಪ್ರಮಾಣ. ಬೋರಾನ್ ಅದು ಹೆಕ್ಟೇರ್ಗೆ 10 ಕೆಜಿ ಕೊಡ್ಬೇಕು, ಅಂದ್ರೆ 2.5 ಎಕರೆಗೆ. ಅಂದ್ರೆ ಅದರದ ಒಂದು ಪ್ರಮಾಣ ಕಡಿಮೆ ಇರುತ್ತೆ. ಅದನ್ನ ನಾವು ತೆಂಗಿನ ಮರದ ಅರಳು ಅಂದ್ರೆ ಹೂವು ಚೆನ್ನಾಗುತ್ತೆ, ಮತ್ತೆ ಹೂವು ಮತ್ತು ಕಾಯಿ ಕಟ್ಟುವಿಕೆ ಪ್ರಮಾಣನೂ ಅಧಿಕವಾಗಿ ಮಾಡುತ್ತೆ, ಇಳುವರಿ ಕೊಡುತ್ತೆ. ಹಾಗೂ ಸಾವಯವ ಗೊಬ್ಬರಗಳನ್ನ ಚೆನ್ನಾಗಿ ಕೊಡಬೇಕು. ಆದಷ್ಟು ಆಮೇಲೆ ಕೆರೆ ಗೋಡೆ ಇರುತ್ತಲ್ಲ ಅದನ್ನ ಆದಷ್ಟು ಒಡಿಸಬಾರ್ದು ಜಾಸ್ತಿ. ನಮ್ಮ ಒಂದು ಸ್ವಾಭಾವಿಕ ಮಣ್ಣಿನ ರಚನೆ ಬೇರೆ ಇರುತ್ತೆ. ನಮ್ಮ ಮಣ್ಣು ತಾಯಿ ಇದ್ದಾಗೆ, ತಾಯಿ ಹಾಲಿದ್ದಾಗೆ. ನೀವು ಕೆರೆಗೋಡು ಅಂತಕ್ಕಂಥದ್ದು ಹಸುವಿನ ಹಾಲು ಮೇಕೆ ಹಾಲಿದ್ದಂಗೆ ಮಿಕ್ಸ್ ಆಗುತ್ತೆ. ಒಂದು ಆ ಒಂದು ಗಿಡ ನಿಮ್ದು ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಮಾವು ಇರ್ಬೋದು, ಹಲವಾರು ವರ್ಷಗಳಿಂದ ಆ ಮಣ್ಣಿಗೆ ಹೊಂದ್ಕೊಂಡು ಬಂದಿರುತ್ತೆ. ಈಗ ನೀವು ಕೆರೆಗೋಡು ಕೊಟ್ಟ ತಕ್ಷಣ ಏನಾಗುತ್ತೆ ಅಂದ್ರೆ, ಒಂದು ಮಳೆ ಜಾಸ್ತಿ ಬಂದ್ರೆ ಅಥವಾ ನೀವು ನಿರಂತರವಾಗಿ ನೀರನ್ನು ಹಾಯಿಸಿದ್ರೆ ಈ ಒಂದು ಕ್ರಸ್ಟ್ ಫಾರ್ಮೇಶನ್ ಅಂದ್ರೆ ಪದರ ಗಟ್ಟಿಯಾಗುತ್ತೆ. ಪದರ ಗಟ್ಟಿಯಾದಾಗ ಏನಾಗುತ್ತೆ ಅಂದ್ರೆ ಜಾಸ್ತಿ ಪೋಷಕಾಂಶಗಳನ್ನ ತಗೊಳ್ಳೋದಿಲ್ಲ, ಹಾಗೂ ತೇವಾಂಶವನ್ನು ಹೀರ್ಕೊಳ್ಳೋದಿಲ್ಲ. ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ ಹೂಗಳನ್ನ ಕಟ್ಟುವಿಕೆ ಮೇಲೆ ಪರಿಣಾಮ ಬೀರುತ್ತೆ. ಈಗ ಹೂವು ಆಗ್ಲಿಲ್ಲ ಅಂದ್ರೆ ಕಾಯಿನೂ ಆಗೋದಿಲ್ಲ. ನಿರಂತರವಾಗಿ ಕೊಡಬಾರ್ದು ಕೆರೆಗೋಡು. ನಮ್ಮ ಇರ್ತಕ್ಕಂಥ ಮಣ್ಣನ್ನ ಫಲವತ್ತತೆನ ನಾವೇ ಜಾಸ್ತಿ ಮಾಡ್ಕೊಬೇಕು. ಹಸಿರೆಲೆ ಗೊಬ್ಬರಗಳನ್ನ ಹಾಕೊಂಡು ದ್ವಿದಳ ಧಾನ್ಯಗಳನ್ನ ಬೆಳ್ಕೊಂಡು, ನೀವು ಹಸಿರೆಲೆ ಗೊಬ್ಬರದ ಬೀಜ ಲಭ್ಯತೆ ಇಲ್ಲ ಅಂದ್ರೆ ದ್ವಿದಳ ಧಾನ್ಯಗಳು ಬೆಳ್ಕೊಳ್ಳಿ. ಅಲಸಂದೆ, ಹುರುಳಿ, ಶೇಂಗಾ, ತೊಗರಿ, ಅವರೆ ಇವುಗಳನ್ನ ಬೆಳ್ಕೊಳ್ಳಿ. ಅವು ಹಸಿರೆಲೆ ಗೊಬ್ಬರ ಎಷ್ಟು ಪೋಷಕಾಂಶಗಳನ್ನ ಮಣ್ಣಿಗೆ ಕೊಡುತ್ತೋ ಈ ದ್ವಿದಳ ಧಾನ್ಯಗಳು ಅಷ್ಟೇ ಕೊಡುತ್ತೆ. ಹಾಗೂ ನಿಮ್ಮ ಜಾನುವಾರುಗಳಿಗೆ ಮೇವು ಆಗುತ್ತೆ, ನಿಮಗೆ ಸ್ವಲ್ಪ ಕಾಳು ಲಭ್ಯತೆ ಆಗುತ್ತೆ. ಮೂರು ಇದರಿಂದ ಮೂರು ಉಪಯೋಗಗಳು ನಿಮಗೆ ಸಿಗುತ್ತೆ. ಆಮೇಲೆ ಯೂಸ್ ಮಾಡಬಹುದು. ಆಮೇಲೆ ಜಾನುವಾರುಗಳು ಇತ್ತು ಅಂದ್ರೆ ಅವಕ್ಕೆ ಮೇವು ಆಗುತ್ತೆ. ಆಮೇಲೆ ರಾಸಾಯನಿಕಗಳ ಬಳಕೆ ಹೆಚ್ಚು, ಕಳೆನಾಶಕಗಳು ಜಾಸ್ತಿ, ಕಳೆನಾಶಕ ಹೊಡೆದಷ್ಟು ಸೂಕ್ಷ್ಮಾಣು ಜೀವಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅಡಿಕೆನಲ್ಲಿ ನೀವು ನೀರು ಕೊಡಬಹುದು, ಕೆರೆಗೋಡು ಕೊಡಬಹುದು, ಆದ್ರೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನ ವೃದ್ಧಿ ಮಾಡಬೇಕು ಅಂದ್ರೆ ಮಣ್ಣನ್ನ ನಾವು ಕಲುಷಿತಗೊಳಿಸಬಾರ್ದು ಈ ಕಳೆನಾಶಕಗಳನ್ನ ಸಿಂಪರಣೆ ಮಾಡಿ. ಈಗ ಒಂದು 2 ತಿಂಗಳ ಮುಂಚೆ ಒಂದು ಗ್ಲೈಫೋಸೈಟ್ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು ನೋಡಿ ಪ್ರಜಾವಾಣಿನಲ್ಲಿ. ಕಳೆನಾಶಕದಿಂದ ಅದು ಅಡಿಕೆಯಲ್ಲಿ ಕಳೆನಾಶಕದಿಂದ ವ್ಯತಿರಿಕ್ತ ಪರಿಣಾಮವನ್ನು ಮುಂದೆ ರೈತರು ಅನುಭವಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆದಷ್ಟು ಕಳೆಗಳ ನಿಯಂತ್ರಣ ಹೂವು ಆಗೋದಕ್ಕಿಂತ ಮುಂಚೆ ನಿಯಂತ್ರಣ ಮಾಡಿಬಿಡಿ, ಅದೇನು ಆಗೋದಿಲ್ಲ. ಅದು ಹೂ ಬರೋ ತನಕ ಬೆಳೆಸೋದು, ಆಮೇಲೆ ಕಳೆನಾಶಕ ಹೊಡೆಯೋದು, ಆಮೇಲೆ ಮಣ್ಣು, ಯಾಕಂದ್ರೆ ಒಂದು ಸರಿ ಕಳೆನಾಶಕ ಹೊಡೆದ್ರಿ ಅಂದ್ರೆ 10 ವರ್ಷದಲ್ಲಿ ನಿಮ್ಮ ಮಣ್ಣಿನಲ್ಲಿ ವೃದ್ಧಿಯಾಗಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನ ಒಂದೇ ಸರಿ ಕೊಂದಂಗೆ. ಇವೆಲ್ಲ ಯಾಕಂದ್ರೆ ನೀವು ರೈತರು ಏನು ಅಂತಂದ್ರೆ ಹೂವಾಗಿಲ್ಲ, ಕಾಯಿ ಕಟ್ಟಿಲ್ಲ ಅಂತ ಹೇಳ್ತಿದೀರ. ನಾವು ಬೇಸಾಯ ಕ್ರಮಗಳನ್ನ ಯಾವ ರೀತಿ ಮಾಡ್ತಾ ಇದೀವಿ ಅಂತ ನಮಗೆ ನಾವೇ ಪ್ರಶ್ನೆ ಹಾಕೋಬೇಕಾಗುತ್ತೆ. ಯಾಕೆ ರಿಸಲ್ಟ್ ನೀವು ಹೇಳ್ತಿದೀರ, ಬಟ್ ರಿಸಲ್ಟ್ ಸರಿ ಬಂದಿಲ್ಲ ಅನ್ನೋದಕ್ಕಿಂತ ನಾವು ಎಕ್ಸಾಮ್ ಯಾವ ರೀತಿ ಪ್ರಿಪೇರ್ ಆಗಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಅಂದ್ರೆ ಸಾವಯವ ಗೊಬ್ಬರ ಯಾವ ತೇವಾಂಶಕ್ಕೂ ಸಾವಯವ ಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರಗಳು ಚೆನ್ನಾಗಿ ಇಳುವರಿ ಕೊಡುತ್ತೆ, ಮಣ್ಣಿನ ಆರೋಗ್ಯನೂ ಕಾಪಾಡುತ್ತೆ, ಭೂಮಿ ಉಳಿಯುತ್ತೆ. ಒಳ್ಳೇದಲ್ಲ ತವರೆ. ನಮಸ್ಕಾರ. ನಮಸ್ಕಾರ. ಸರ್ ತಾವು ಹೇಳ್ತಾ ಇದ್ರೆ ಏನು ಯಾವ ರೀತಿ ಪರಿಣಾಮ ಆಗಿತ್ತು ಅಂತ ಹೇಳಿ ಸರ್. ಈಗ ನಗರೀಕರಣ, ಕೈಗಾರಿಕೀಕರಣ ನಮ್ಮ ಎಲ್ಲ ಪ್ರತಿಯೊಂದು ದೇಶಕ್ಕೆ ಅವಶ್ಯಕತೆ ಇತ್ತು ಅಭಿವೃದ್ಧಿ. ಯಾಕಂದ್ರೆ ಶಿಕ್ಷಣ ಫಸ್ಟ್ ಬುನಾದಿ ಹಾಕಿದ್ದ ಶಿಕ್ಷಣ ಅಭಿವೃದ್ಧಿ ಆಗ್ಬೇಕಂತ. ಶಿಕ್ಷಣಕ್ಕೆ ಉತ್ತೇಜನ ಕೊಡಬೇಕು ಅಂದ್ರೆ ಉದ್ಯೋಗ ಬೇಕು, ಉದ್ಯೋಗ ಬೇಕು ಅಂದ್ರೆ ನಗರೀಕರಣ ಆಗ್ಬೇಕು, ಕೈಗಾರಿಕೀಕರಣ ಆಗ್ಬೇಕು. ಆದ್ರೆ ಮನುಷ್ಯ ಒಂದು ಏನಾಯ್ತು ಅಂದ್ರೆ ಸಸ್ಯ ಸಂಕುಲದ ಮೇಲೆ ದಾಳಿ ಮಾಡಿ ನಗರೀಕರಣ ಕೈಗಾರಿಕರಣಕ್ಕೆ ಹೋದ್ರು. ಇವತ್ತು ಒಂದು ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ಅರಣ್ಯ ಪ್ರಮಾಣ ಅವರಾಗಿ ಉಳಿಸ್ಕೊಂಡ್ಬಂದಿದ್ದಾರೆ. ನಮ್ಮಲ್ಲಿ 40% ಇರಬೇಕಾಗಿತ್ತು, ಸರ್ಕಾರದ ಒಂದು ಡೇಟಾ ಪ್ರಕಾರ 24% ಅಂತ ಹೇಳ್ತಿದ್ದಾರೆ. ಅಷ್ಟು ಅರಣ್ಯ ಪ್ರದೇಶ ನಂದ 40% ಅಂದ್ರೆ ಅರಣ್ಯ ಇರಬೇಕು. ಅದಕ್ಕಿಂತ ಹೆಚ್ಚಾಗಿ ನಗರ ಅರಣ್ಯ ಅಂದ್ರೆ ಅರ್ಬನ್ ಫಾರೆಸ್ಟ್ರಿ, ಸೋಷಿಯಲ್ ಫಾರೆಸ್ಟ್ರಿ, ಸಾಮಾಜಿಕ ಅರಣ್ಯ, ಇದು ಎಷ್ಟಿದೆ ನಾವು ಪ್ರಶ್ನೆ ಹಾಕೊಂಡ್ರೆ. ಚಿತ್ರದುರ್ಗದ ನಗರದಲ್ಲಿ ಎಷ್ಟು ಮರ ಇದ್ವು, ಎಷ್ಟು ಮರ ಹೋಗಿದಾವೆ, ಎಷ್ಟು ಮರ ಉಳಿದಿದಾವೆ ಒಂದು ಲೆಕ್ಕ ಇಟ್ಕೊಂಡ್ರೆ ಬಹಳ ಕಡಿಮೆ ಅನಿಸುತ್ತೆ. ಕಡಿಮೆ ಅನಿಸುತ್ತೆ ಅಂದ್ರೆ ಈ ಒಂದು ಯುರೋಪ್ ಮತ್ತು ಅಮೆರಿಕ ದೇಶಗಳಲ್ಲಿ ಕಾರ್ಬನ್ ಟ್ರೇಡಿಂಗ್, ಇಂಗಾಲ ವ್ಯಾಪಾರ ಅಂದ್ರೆ ಒಂದು ಕೈಗಾರಿಕೆನ ನಾವು ಸ್ಥಾಪನೆ ಮಾಡಿದೀವಿ ಅಂದ್ರೆ ಎಷ್ಟು ಇಂಗಾಲ ನಾವು ಹೊರಗಡೆ ಬಿಡ್ತಿದೀವಿ ಅಂತದ್ದು. ಆ ಇಂಗಾಲದಿಂದ ಜೀವರಾಶಿಗಳ ಮೇಲೆ ಮಾನವರ ಮೇಲೆ ಯಾವುದೇ ರೀತಿಯಾದ ಕೆಟ್ಟ ಪರಿಣಾಮ ಬೀರಬಾರದು ಅಂತ ಇಷ್ಟು ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಮರಗಳನ್ನ ಬೆಳೆಸಿದ್ದಾರೆ. ಅಷ್ಟು ಇಂಗಾಲನ್ನ ಇರ್ಕೊಂಡು ಅಂದ್ರೆ ಕಾರ್ಬನ್ ಸೆಕ್ವೆಸ್ಟ್ರೇಷನ್ ಅಥವಾ ಕಾರ್ಬನ್ ಟ್ರೇಡಿಂಗ್ ಅಂತೀವಿ, ಅಂದ್ರೆ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಈ ದ್ವಿದಳ ಧಾನ್ಯಗಳು ಸಾರ್ವಜನಿಕ ವಾತಾವರಣ ಸಾರ್ವಜನಿಕವನ್ನ ಇರ್ಕೊಂಡು ಮಣ್ಣಿಗೆ ಸೇರಿಸ್ತೇವೆ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇದು ಕಾರ್ಬನ್ ಸೆಕ್ವೆಸ್ಟ್ರೇಷನ್ ಅಂತ ವಾತಾವರಣದಲ್ಲಿರ್ತಕ್ಕಂತ ಕಾರ್ಬನ್ ಅನ್ನ ಭೂಮಿಗೆ ಸೇರಿಸೋದು. ಈ ಒಂದು ಕಾನ್ಸೆಪ್ಟ್, ಈ ಒಂದು ಇದನ್ನ ಮುಂದುವರೆದ ದೇಶಗಳು ಅಂದ್ರೆ ಅಥವಾ ಅಭಿವೃದ್ಧಿ ಹೊಂದಿರುವ ದೇಶಗಳಲ್ಲಿ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದೇ ತರ ನಮ್ಮ ದೇಶದಲ್ಲಿ ಬರಬೇಕು. ಆಮೇಲೆ ಅಲ್ಲಿ ಒಂದು ಮನೆ ಕಟ್ಟಬೇಕು, ನೀವೊಂದು ಮನೆ ಕಟ್ಟೋದಕ್ಕೆ ನೀವೊಂದು ಪರ್ಮಿಷನ್ ತಗೊಂತಿದ್ದೀನಿ ಅಂದ್ರೆ ಮಿನಿಮಮ್ ಒಂದು 10 ಮರ ಇರಬೇಕು ನಿಮ್ಮ ಮನೆ ಮುಂದೆ. ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರು ಕೊಯ್ಲು ವ್ಯವಸ್ಥೆ ನೀವೇ ಮಾಡ್ಕೊಬೇಕು. ಇವತ್ತು ಇಲ್ಲಿ ಕೋಟಿಗಟ್ಟಲೆ ಮನೆ ಕಟ್ತಾರೆ, ಕಾರ್ ನಿಲ್ಸೋದಕ್ಕೆ ಕಾರ್ ಪಾರ್ಕಿಂಗ್ ಇರೋದಿಲ್ಲ. ಹೌದು, ಅಂದ್ರೆ ನಮ್ಮ ದೇಶದ ಪರಿಸ್ಥಿತಿ ನೋಡಿ. ಆಮೇಲೆ ಏನಾಗಿದೆ ಅಂದ್ರೆ ನಾವು ಜೀವರಾಶಿಗಳು ಇರ್ತಕ್ಕಂಥ ಜಾಗನ ಆಕ್ರಮಿಸ್ಕೊಂಡಿದೀವಿ. ನಮ್ಮೂರು ಒಳಗೆ ಆನೆ ಬಂತು, ನಮ್ಮೂರು ಒಳಗೆ ಹುಲಿ ಬಂತು, ಚಿರತೆ ಬಂತು ಅಂತ ಹೇಳ್ತಿದ್ದೀವಿ. ಅವುಗಳಿರೋ ಜಾಗಕ್ಕೆ ನಾವು ಹೋಗ್ತಾ ಇದೀವಿ. ಅದು ನಮಗೆ ಅರ್ಥ ಆಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಹೌದು, ಅವುಗಳಿರೋ ಜಾಗಕ್ಕೆ ನಾವು ಹೋಗ್ತಾ ಇದೀವಿ ನಗರದಲ್ಲಿ. ಯಾಕೆಂದ್ರೆ ಮಾನವ ಪ್ರಾಣಿ ಸಂಘರ್ಷ ಈ ಒಂದು ಜಾಗತಿಕ ತಾಪಮಾನದಿಂದನೂ ಆಗ್ತಾ ಇದೆ, ಹವಾಮಾನ ಬದಲಾವಣೆಯಿಂದನೂ ಆಗ್ತಾ ಇದೆ. ಒಟ್ಟಾರೆ ಏನು ಅಂತಂದ್ರೆ ಮನುಷ್ಯ ಸಸ್ಯ ಸಂಕುಲದಿಂದ ಎಷ್ಟು ದೂರ ಆಗ್ತಾನೋ ಈ ಹವಾಮಾನ ಬದಲಾವಣೆ ಪರಿಣಾಮ ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಮ್ಗೆ 10 ಮರ ಕಡಿಯೋದು ಗೊತ್ತು, ಒಂದು ಗಿಡ ನೆಡೋದು ಗೊತ್ತಿಲ್ಲ ಮನುಷ್ಯನಿಗೆ. ನನಗೊಂದು ಒಂದು ಮನುಷ್ಯ ಒಂದು ಮನೆ ಕಟ್ತಿದ್ದಾನೆ ಅಂದ್ರೆ ಒಂದು ರೂಮ್ ಕಡಿಮೆ ಆದ್ರೂ ಪರವಾಗಿಲ್ಲ, ಅಲ್ಲ 2 ಮರನಾದ್ರೂ ಹಾಕೊಂಡ್ರೆ ಅಟ್ಲೀಸ್ಟ್ ಅವನ ಮನೆಗಾದ್ರೂ ಆಗುತ್ತೆ, ಆಗುತ್ತೆ ಒಂದು ತಂಪಾದ ವಾತಾವರಣ, ಒಂದು ಶುದ್ಧವಾದ ಗಾಳಿ ಗಾಳಿ ಸಿಗುತ್ತೆ, ಆಮ್ಲಜನಕ ಸಿಗುತ್ತೆ. ಆಮೇಲೆ ಏನು ಅಂದ್ರೆ ಅತಿಯಾಗಿ ಇಂಧನಗಳ ಮೇಲೆ ಅವಲಂಬನೆ, ಅಂದ್ರೆ ಪೆಟ್ರೋಲಿಯಂ ಆಗಿರ್ಬೋದು, ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಚಾರ್ಕೋಲ್ ಆಗಿರ್ಬೋದು, ಅತಿಯಾದ ಇಂಧನಗಳ ಮೇಲೆ ಅವಲಂಬನೆ. ಅದರಿಂದ ಇವತ್ತು ಜಾಗತಿಕ ಮಟ್ಟದಲ್ಲಿ ಸೌರಶಕ್ತಿ ಉಪಯೋಗ ಅದನ್ನ ಹೆಚ್ಚಿಗೆ ಅಂದ್ರೆ ಕೃಷಿಯಲ್ಲಿ ಇನ್ನು ಹೆಚ್ಚಾಗಿ ಮಾಡ್ಕೊಳ್ಳಿ ಅಂತ ಹಲವಾರು ಯೋಜನೆಗಳನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಿದೆ. ಹಾಗೂ ವಿಂಡ್ ಪವರ್, ಆದಷ್ಟು ನಾವು ಥರ್ಮಲ್ ಪವರ್ ಮೇಲೆ ಅವಲಂಬನೆ ಕಡಿಮೆ ಮಾಡಿ ಸೋಲಾರ್ ಮತ್ತೆ ವಿಂಡ್ ಎನರ್ಜಿ ಇದ್ರ ಮೇಲೆ ನಾವು ಹೆಚ್ಚು ಉತ್ಪಾದನೆ ಟೆಕ್ನಾಲಜಿ ಸ್ಟ್ಯಾಂಡರ್ಡೈಸ್ ಮಾಡಿ ಪ್ರತಿಯೊಬ್ಬ ಒಂದು ಮನೆಗೆ ಅವನಿಗೆ ಬೇಕಾದಷ್ಟು ವಿದ್ಯುತ್ ಅನ್ನು ಅವನೇ ತಯಾರಿ ಮಾಡ್ಕೊಳ್ಳೋ ಮಟ್ಟಕ್ಕೆ ಬಂದಾಗ, ಹಾಗೂ ಒಂದು ಮನೆ ಮುಂದೆ ಒಂದು ಹಸು ಇದ್ರೆ, ಒಂದು 5 ಗಿಡ, 5 ಜಾತಿಯ 5 ಗಿಡ ಯಾವಾಗ ಬರುತ್ತೋ ಅವತ್ತು ಈ ಒಂದು ಹವಾಮಾನ ಬದಲಾವಣೆ ಜಾಗತಿಕ ತಾಪಮಾನ ಅಂತಕ್ಕಂಥದ್ದು ಇರೋದಿಲ್ಲ. ಯಾಕಂದ್ರೆ ಸಣ್ಣ ಸಣ್ಣ ಪ್ರದೇಶದಲ್ಲೇ ಅದೇ ಆಗ್ತಕ್ಕಂತ ಹವಾಮಾನ ಬದಲಾವಣೆ ಇರುತ್ತೆ. ಈ ನಾವು ಹವಾಮಾನ ಬದಲಾವಣೆ ಅಂತ ಅಂದ್ಕೊಳ್ಳೇ ನಾವು ಮಳೆ ಜಾಸ್ತಿ ಆಯ್ತು, ಜನಸಂಖ್ಯೆ ಜಾಸ್ತಿ ಇರೋ ಜಾಗ ಇರಬಹುದು ಅದು ಇದು ಅಂತ ಹೇಳ್ತೀವಿ. ಯಾಕಂದ್ರೆ ಇವತ್ತು ಮಳೆ ಬಂದಿರ್ತಕ್ಕ ಸರ್ ಮಳೆ ಪ್ರತಿ ವರ್ಷ ಶತಮಾನಗಳಿಂದ ಮಳೆ ಬರ್ತಾ ಇದೆ. ಅದು ಅರಿಯೋ ಜಾಗನ ನಾವು ಆಕ್ರಮಿಸಿಕೊಂಡಿದ್ದೀವಿ. ಆದ್ರಿಂದ ಮುಳುಗಡೆ, ರಾಜಕಾಲುವೆಗಳು ಮುಳುಗಡೆ, ರಾಜಕಾಲುವೆ ಇಲ್ಲ, ಚರಂಡಿ ನೀರೆಲ್ಲ ರೋಡಿಗೆ ಬರ್ತಾ ಇದೆ. ನಾವು ಪ್ರಕೃತಿ ಹೋಗ್ತಾ ಇರೋ ದಾರಿನ ನಾವು ಮುಚ್ಚುತ್ತಾ ಇದ್ದೀವಿ. ಗಾಳಿ ಒಳ್ಳೆ ಶುದ್ಧವಾದ ಗಾಳಿ ಹೋಗ್ತಿರೋ ದಾರಿನ ಮುಚ್ಚಿದ್ದೀವಿ, ಒಳ್ಳೆ ನೀರು ಹರಿಯೋದ ಜಾಗನ ಮುಚ್ಚಿದ್ದೀವಿ. ಅದೆಲ್ಲ ಕೊನೆಗೆ ಹಾಕೋದು ಹವಾಮಾನ ಬದಲಾವಣೆ ಆಯ್ತು. ಅದ್ರ ಜೊತೆಗೆ ನಾವು ಕೃಷಿ ಮಾಡೋದನ್ನ ಬದಲಾಗ್ತಾ ಇದೆ. ಸಾಕು ಬರೀ ರಾಸಾಯನಿಕಗಳನ್ನ ಬಳಸಿ ಸಾವಯವಗಳನ್ನ ತ್ಯಜಿಸಿ ಈಗ ಬೆಳೆ ಬೆಳಿತೀವಿ. ಈಗ ನೋಡಿ, ಇನ್ನ ಒಂದು ನಾನು ಹಿರಿಯೂರು ತಾಲೂಕು ರೈತರು, ಐಮಂಗಳ ಹೋಬಳಿ ರೈತರಿಗೆ ಒಂದೆರಡು ವರ್ಷ ಮೂರು ವರ್ಷದ ಮುಂಚೆ ಹೇಳಿದ್ದೆ, ಇದೇ ರೀತಿ ಈರುಳ್ಳಿ ಬೆಳೆದ್ರೆ ನೀವು ಇನ್ನು ಐದು ವರ್ಷದಲ್ಲಿ ಚಿತ್ರದುರ್ಗದಲ್ಲಿ ಈರುಳ್ಳಿ ಬೆಳೆ ಅನ್ನೋದು ಇರೋದಿಲ್ಲ ಅಂತ. ಯಾಕೆ ಅಂದ್ರೆ ನಿರಂತರವಾಗಿ ಒಂದೇ ಪ್ರದೇಶದಲ್ಲಿ ಅಥವಾ ಒಂದೇ ಜಮೀನಿನಲ್ಲಿ ನಿರಂತರವಾಗಿ ಎರಡು ಬೆಳೆ ಮೂರು ಬೆಳೆ ಈರುಳ್ಳಿ ಬೆಳೀತಾ ಬಂದಿದ್ದಾರೆ. ಈ ಕಳೆದ ಒಂದು ಎರಡು ಮೂರು ವರ್ಷದಿಂದ ಈ ಬ್ಯಾಕ್ಟೀರಿಯಲ್ ರಾಟ್ ಕೊಳೆ ರೋಗ ಅಂದ್ರೆ ಸಾಫ್ಟ್ ರಾಟ್ ಅಂದ್ರೆ ಬ್ಯಾಕ್ಟೀರಿಯಲ್ ಸಾಫ್ಟ್ ರಾಟ್ ಮತ್ತೆ ಬ್ಯಾಕ್ಟೀರಿಯಲ್ ರಾಟ್, ಈ ಎರಡು ಕಾಂಪ್ಲೆಕ್ಸ್ ಡಿಸೀಸ್, ಒಂದು ಫಂಗಸ್ ಒಂದು ಬ್ಯಾಕ್ಟೀರಿಯಾ. ಯಾಕಂದ್ರೆ ಬ್ಯಾಕ್ಟೀರಿಯಾ ಬಂದ್ರೆ ತಡ್ಕೊಳಕ್ ಆಗಲ್ಲ, ಎರಡು ಕಾಂಪ್ಲೆಕ್ಸ್ ಡಿಸೀಸ್ ಬಂದಿದೆ. ಎರಡು ವರ್ಷದಿಂದ ರೈತ ಹೆಚ್ಚು ಕಡಿಮೆ 90% ಲಾಸ್ ಆಗಿದೆ. ಅದ್ರ ಜೊತೆಗೆ ಮಳೆ, ಈ ಫಂಗಲ್ ಡಿಸೀಸ್ಗೆ ಈ ರೋಗಕ್ಕೆ ಮಳೆ ಒಂದು ಸೇರ್ಕೊಂತು ಅಂದ್ರೆ ಗ್ಯಾಂಗ್ರೀನ್ ಆದಂಗೆ. ಯಾಕಂದ್ರೆ ಈಗ ಅದು ನಾವು ಮಾಡಿದಂತ ಒಂದು ಪರಿಣಾಮದಿಂದ. ಯಾಕೊತ್ತಾ, ಈರುಳ್ಳಿ ಬೆಳೆಗೆ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಮೇನ್, ಆಮೇಲೆ ಯಥೇಚ್ಛ ಪ್ರಮಾಣದಲ್ಲಿ ಕಳೆನಾಶಕಗಳು. ಯಾಕಂದ್ರೆ ಈರುಳ್ಳಿ ಅಂತಕ್ಕಂಥದ್ದು ಕಳೆ ಬಿಡ್ರಿ, ಕಳೆ ಕೂಲಿಗೆ 30-40% ಅವ್ನು ಒಟ್ಟು ಅವ್ನ ಏನ್ ಖರ್ಚು ಮಾಡಿರ್ತಾನೋ ಅದ್ರ 40% ದಾಟಿರುತ್ತೆ ಕಳೆ ನಿರ್ವಹಣೆಗೆ. ಅವ್ರ ಏನ್ ಮಾಡಿದ್ರು, ಶಾರ್ಟ್ಕಟ್ ಮೆಥಡ್, ಸುಲಭವಾಗಿ ಕಳೆ ನಿಯಂತ್ರಣಕ್ಕೆ ಕಳೆನಾಶಕಗಳನ್ನ ಸಿಂಪರಣೆ ಮಾಡೋದು, ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬನೆ, ಮತ್ತೆ ನಿರಂತರವಾಗಿ ನೀರು ಕೊಡುವುದು. ಈ ಮೂರಿಂದ ಏನಾಯ್ತು ಅಂದ್ರೆ ಇವತ್ತು ಇನ್ನೊಂದು ಎರಡು ವರ್ಷ ಮೂರು ವರ್ಷಕ್ಕೆ ಆ ಬೆಳೆ ಅನ್ನೋದು ನಮ್ಮ ಚಿತ್ರದುರ್ಗದಲ್ಲಿ ಕಾಣೋದಿಲ್ಲ. ಆಮೇಲೆ ಇದು ಏನ್ ಗೊತ್ತಾ, ಮನುಷ್ಯನ ನೋಡ್ರಿ ನಿರಂತರವಾಗಿ ಮಣ್ಣಿನ ಆರೋಗ್ಯದ ಮೇಲೆ, ಈಗ 1 ಇಂಚ್ ಮಣ್ಣು ಉತ್ಪತ್ತಿ ಆಗೋದಕ್ಕೆ 100-150 ವರ್ಷ ಬೇಕು. ನಾವು ಅಡಿಗಳಷ್ಟೇ ಮಣ್ಣನ್ನ ಆರೋಗ್ಯನೇ ಹಾಳು ಮಾಡಿದೀವಿ. ಮಣ್ಣಿನಿಂದ ಅಷ್ಟೊಂದು ಪೋಷಕಾಂಶಗಳನ್ನ ನಾವು ತಗೊಂಡಿದೀವಿ, ಎಷ್ಟು ಪೋಷಕಾಂಶಗಳು ವಾಪಸ್ ಮಣ್ಣಿಗೆ ಕೊಟ್ಟಿದೀವಿ ಅದನ್ನ ಯೋಚನೆ ಮಾಡ್ಬೇಕಲ್ವಾ. ಈಗ ಅಂತರ್ಜಲನ ಅಷ್ಟೊಂದು ತಗೊಂಡಿದೀವಿ, ವಾಪಸ್ ಎಷ್ಟು ಕೊಟ್ಟಿದೀವಿ. ಈಗ ಪ್ರತಿಯೊಬ್ರು ಈಗ ನಗರ ಪ್ರದೇಶದಲ್ಲಿ ಅಂದ್ರೆ ಪ್ರತಿಯೊಂದು ಮನೆಗೆ ಬೋರ್ ಹಾಕ್ಸೋದ, ಬೋರ್ವೆಲ್ ಕೊಡ್ಸೋದು ಇದಾಗುತ್ತೆ. ಆಮೇಲೆ ಈಗ ರೈತರಾಗ್ಲಿ ಹೊಲದಲ್ಲಿ ಒಂದ್ ಕಡೆ ಬೋರ್ನಲ್ಲಿ ನೀರು ಬೀಳಲ್ಲ ಅಂದ್ರೆ ಇನ್ನೊಂದ್ ಕಡೆ ಹಾಕಿಸ್ತಾರೆ, ಸುಮಾರು 5-6 ಬೋರ್ಗಳು ಕೊರಿಸ್ತಾರೆ, 1000-ಗಟ್ಟಲೆ ಕೊರಿಸ್ತಾರೆ. ಒಂದು ಈಗ ಒಂದ್ 3 ವರ್ಷದ ಮುಂಚೆ ಮಳೆ ಇರಲಿಲ್ಲ ಚಿತ್ರದುರ್ಗದಲ್ಲಿ, ಅಡಿಕೆ ತೋಟದಲ್ಲಿ 2-3 ಬೋರ್ ಇಲ್ಲದೆ ಅಡಿಕೆ ತೋಟ ಇರಲಿಲ್ಲ. ಹೌದೌದು, ಅದೇ ಬೋರಿಗೆ ಮಳೆ ನೀರು ಕೊಯ್ಲು ವ್ಯವಸ್ಥೆ ನಾವು ರೈತ ಮಾಡಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಅಲ್ಲ, ಕಳೆದ ನಾವು 2015-16 ಇರ್ಬೋದು ಅಂತ ಅನಿಸುತ್ತೆ, ಮಳೆ ಬರಗಾಲ ತರ ಬಂದಾಗ ಸಾಕಷ್ಟು ಅಡಿಕೆ ತೋಟ ಹೋಗ್ಬಿಟ್ಟು 30% ಅಡಿಕೆ ತೋಟ ಹೋಯ್ತು ನಮ್ಮ ಜಿಲ್ಲೆಯಲ್ಲಿ. ಆದ್ರೆ ಈಗ ಕಳೆದ 2 ವರ್ಷದಿಂದ ಮಳೆ ಚೆನ್ನಾಗಿ ಬಂದಿರೋದ್ರಿಂದ, ಅಡಿಕೆಗೆ ಒಳ್ಳೆ ಬೆಲೆ ಇರೋದ್ರಿಂದ ಪ್ರತಿಯೊಬ್ಬರು ಅಡಿಕೆ ಮಾಡ್ಬೇಕು ಅನ್ನೋ ಒಂದು ಧಾವಂತದಲ್ಲಿದ್ದಾರೆ. ಕಳೆದ ವರ್ಷ ನಾನು ನೋಡಿರ್ತಕ್ಕಂತ ಕೆಲವು ರೈತರು ಈಗ ಡ್ರಿಪ್ ಪೈಪ್ಗಳನ್ನ ಸುತ್ತ ಇಟ್ಟಿದ್ದಾರೆ ಸರ್. ಏ ಬೋರ್ ಒಳ್ಳೆ ಮೇಲೆ ಬರ್ತಿದೆ ನೀರು, ಇವಾಗ ಯಾಕೆ ಡ್ರಿಪ್ ಬಿಡಬೇಕು ಅಂತಾರೆ. ನಾವಂದ್ವಿ, ಈಗ ಮಳೆ ಚೆನ್ನಾಗಿ ಬಂದಿದೆ ಅಂದ್ರೆ ಅದೊಂದು ರೀತಿ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ, ಕಷ್ಟಕ್ಕೆ ಎಸ್ಬಿ ಅಕೌಂಟ್ ಅಲ್ಲಿ ದುಡ್ಡು ಇದ್ದಂಗೆ, ಅದು ಕಷ್ಟಕ್ಕೆ ನೀವು ಅದನ್ನ ಉಪಯೋಗಿಸ್ಕೊಂಬೇಕೆ ಬರ್ತು, ನಿಮ್ಮ ಮೋಜು ಮಸ್ತಿಗೆ ಅದನ್ನ ಉಪಯೋಗಿಸ್ಕೊಂಬಾರ್ದಂತ. ಅದೇ ರೀತಿ ಮಳೆ ಚೆನ್ನಾಗಿ ಬಂದಿದೆ ಅಂದ್ರೆ ಮುಂದೆ ನಾನು ಬರಲಿಲ್ಲ ಅಂದ್ರು ನಿಮಗೊಂದು ಸಫಿಶಿಯಂಟ್ ಬಫರ್ ಸ್ಟಾಕ್ ಅನ್ನ ನಿಮ್ಗೆ ಕೊಟ್ಟಿದ್ದೀನಿ, ಅದನ್ನ ಮಿತವಾಗಿ ಬಳಸ್ಕೊಳ್ಳಿ ಅಂತ ಪ್ರಕೃತಿ ಹೇಳಿರುತ್ತೆ. ಅದನ್ನ ಈಗಲೇ ಖಾಲಿ ಮಾಡ್ಕೊಳೋದು, ಆಮೇಲೆ ಟ್ಯಾಂಕರ್ ಮೊರೆ ಹೋಗೋದು, ಯಾವ್ದು ಆಗ್ಲಿಲ್ಲ ಅಂದ್ರೆ ಕಡದು ಕೊನೆಗೆ ತೋಟನೇ ಕಡಿಯೋದು. ಅಂತ ಪರಿಸ್ಥಿತಿ ಬರಬಾರದು. ಮೊದ್ಲು ಹೇಗಿದ್ರು, ಒಂದು ಕರೆ ಇದೆ, ನಂತರ ನಾ ಮಾತಾಡೋಣ. ಹಲೋ, ನಮಸ್ತೆ. ಹಲೋ, ಯಾರು? ಸರಿ ಕೇಳಿಸ್ತಾರೆ, ಸ್ವಲ್ಪ ಹೊರಗಡೆ ಬನ್ನಿ. ಹಲೋ, ಇಲ್ಲ ಕೇಳಿಸ್ತಾ ಇಲ್ಲ ನೀವು ಮಾತಾಡೋದು ನಮಗೆ. ಮತ್ತೊಮ್ಮೆ ಕರೆ ಮಾಡಿ. ಸರ್ ಹೇಳಿ. ನಮಸ್ತೆ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ. ಸರ್, ನಮ್ಮ ಹೆಸರು ದೊಡ್ಡಪ್ಪಯ್ಯ ಅಂತ. ದೊಡ್ಡಪ್ಪಯ್ಯ, ಎಲ್ಲಿಂದ ದೊಡ್ಡಪ್ಪಯ್ಯ ಅವರೇ? ಸರ್, ಮಡಕ್ಷಿರ ತಾಲೂಕು. ಮಡಕ್ಷಿರ ತಾಲೂಕು, ಹೇಳಿ ಹೇಳಿ ಹೇಳಿ. ಸರ್, ಕೇಳೋದು ಒಂದೇ ಒಂದು ಪ್ರಶ್ನೆ ಸರ್. ಕೇಳಿ ಕೇಳಿ ಕೇಳಿ. ಈ ನಾವು ಸರ್, ನನ್ನ ವಯಸ್ಸು 53 ವರ್ಷ ಸರ್. ಸುಮಾರು ವರ್ಷದಿಂದ ಶೇಂಗಾ ಬೆಳೆ ಬೆಳೀತಲೇ ಇದೀವಿ. ಇದು ಇದು ಶಿರಾ ತಾಲೂಕು ಪಕ್ಕ ಸರ್, ನಮ್ಮ ಊರಿಗೇನು ದೂರ ಇಲ್ಲ. ಬಾಡ ಏರಿಯಾ. ಆ ಕಡ್ಲೆಕಾಯಿ, ಈ ಶೇಂಗಾ ಬಗ್ಗೆ ಸ್ವಲ್ಪ ಸಾರ್ ಕಡೆಯಿಂದ ಮಾಹಿತಿ ಕೊಡ್ಸಿ ಸರ್ ಅಷ್ಟೇ. ಶೇಂಗಾ ಅಂದ್ರೆ ನಿಮಗೆ ಸಮಸ್ಯೆ ಏನಾಗ್ತಿದೆ ಶೇಂಗಾದಲ್ಲಿ? ಸರ್, ನನ್ನ ಬುದ್ಧಿ ಬಂದ ಮೆನ್ಯೂರ್ ಹಾಕ್ತೀವಿ ಸರ್. ಸಾವಯವ ಗೊಬ್ಬರ. ಅದಕ್ಕೆ ಇವಾಗ ಬೀಜ ಹಾಕುವಾಗ ಹಾಕ್ಬೇಕಾ ಇಲ್ಲ ಕಳೆ ತೆಗೆದ ಮೇಲೆ ಹಾಕ್ಬೇಕಾ? ಅದನ್ನು ನೋಡಿವಿ, ಅದನ್ನು ನೋಡಿ ಸರ್. ಪ್ರಾಕ್ಟಿಕಲ್ ಆಗಿ ಸಾವಯವ ನಿಮ್ಮ ಸಲಹೆ ಒಂದು ಕೊಡಿ ಸರ್. ಈಗ ಸಾವಯವ ಗೊಬ್ಬರ ಯಾವಾಗ ಹಾಕ್ಬೇಕು ಅಂತ ಕೇಳ್ತಿದ್ರು, ಅಥವಾ ರಾಸಾಯನಿಕ ಗೊಬ್ಬರ ಯಾವಾಗ ಹಾಕ್ಬೇಕು ಅಂತ ಕೇಳ್ತಿದ್ರು? ಸರ್, ಆಧಾರಿತ ಗೊಬ್ಬರ ಮಾಮೂಲು ಸಗಣಿ ಗೊಬ್ಬರ ಹಾಕ್ತೀವಿ ಸರ್. ಸಗಣಿ ಗೊಬ್ಬರನ ಒಂದು ನೀವು ತಿಪ್ಪೇನೆ ತಗೊಂಡೋಗಿ ಹಾಗೆ ಸುರಿಬಾರ್ದು. ಹೇಳಿ ಸರ್. ತಿಪ್ಪೆ ಗೊಬ್ಬರನ ಯಾವುದೇ ಕಾರಣಕ್ಕೂ, ಈಗ ನೀವು ಓಪನ್ ಕಂಡೀಷನ್ ಅಂದ್ರೆ ಮುಕ್ತವಾದ ವಾತಾವರಣದಲ್ಲಿ ತಿಪ್ಪೆನ ಹಾಕೊಂಡಿರ್ತೀರಲ್ಲ, ಅದರಲ್ಲಿರ್ತಕ್ಕಂಥ ಸಾರಜನಕದ ಗುಣ ಏನು ಅಂದ್ರೆ ಆವಿಯಾಗುವುದು. ಅದರಲ್ಲಿ ಏನು ಇರೋದಿಲ್ಲ ತಿಪ್ಪೆ ಗೊಬ್ಬರದಲ್ಲಿ. ಕಳೆದ ಗೊಬ್ಬರ ಅನ್ನೋದು ಉಡಿ ಉಡಿಯಾಗಿರುತ್ತೆ, ಈ ಎರೆಹುಳ ಗೊಬ್ಬರ ನೋಡಿದಿರಲ್ಲ, ಆ ರೀತಿ ಗೊಬ್ಬರನ ಮಾಡಿಕೊಂಡು ಅದನ್ನ ನೀವು ಉಳುಮೆ ಮಾಗಿ ಉಳುಮೆ ಮಾಡ್ತೀರಾ ಆ ಸಂದರ್ಭದಲ್ಲಿ, ಅಥವಾ ಬಿತ್ತನೆಗೆ ಒಂದು ತಿಂಗಳ ಮುಂಚೆ ಅದನ್ನ ಮಣ್ಣಿಗೆ ಸೇರಿಸಿದಾಗ. ಯಾಕಂದ್ರೆ ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರ ತರ ಇಮಿಡಿಯೇಟ್ ಆಗಿ ನಿಮಗೆ ಫಲಿತಾಂಶ ಕೊಡೋದಿಲ್ಲ ಬೇಗನೆ. ಅದು ಮಣ್ಣಿನಲ್ಲಿ ಕರಿಗೆ ಸಸ್ಯಗಳಿಗೆ ಲಭ್ಯತೆ ಸಿಗ್ತಕ್ಕಂತ ಅವಧಿ 20-25 ದಿವಸ ಬೇಕಾಗುತ್ತೆ ಸಾವಯವ ಗೊಬ್ಬರದ್ದು, ಅದರೊಂದು ಗುಣ. ಆದ್ರಿಂದ ನೀವು ಸಾವಯವ ಗೊಬ್ಬರನ ಚೆನ್ನಾಗಿ ರೆಡಿ ಮಾಡಿಕೊಂಡು ತಯಾರು ಮಾಡಿಕೊಂಡು ಬಿತ್ತನೆಗೆ ಒಂದು ತಿಂಗಳು ಮುಂಚೆ ಕೊಟ್ಟಾಗ ಮಾತ್ರ ಅದರ ಒಂದು ಫಲಿತಾಂಶನ ನೋಡೋದಕ್ಕೆ ಸಾಧ್ಯ ಬೆಳೆಯಲ್ಲಿ. ಬೆಳೆಯಲ್ಲಿ ನಾವು ಸುಮ್ಮನೆ ನಾವು ಲೋಡ್ ಗಟ್ಟಲೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ಸಿದ್ವಿ ಅವಾಗ ಕೊಟ್ಟಿವಿ ಇವಾಗ ಕೊಟ್ಟಿವಿ ಅನ್ನೋಂಗಿಲ್ಲ, ಅದನ್ನ ನೀವು ಚೆನ್ನಾಗಿ ರೆಡಿ ಮಾಡ್ಕೊಂಡು ಕೊಡ್ಬೇಕು. ಆಮೇಲೆ ನಿರಂತರವಾಗಿ ನೀವು ಒಂದೇ ಬೆಳೆನ ಬೆಳಿಬಾರ್ದು. ಈಗ ಶೇಂಗಾ ಬೆಳೆಗಾರರು ಈರುಳ್ಳಿ ಬೆಳೆಗಾರರು ಎರಡು ಇಬ್ಬರದ್ದು ಒಂದೇ ಸಮಸ್ಯೆ ಈ ಜಿಲ್ಲೆನಲ್ಲಿ. ಕಳೆದ 2 ವರ್ಷದಿಂದ ಯಾರು ಶೇಂಗಾನು ಮನೆಗೆ ತಗೊಂಡೋಗಿಲ್ಲ, ಈರುಳ್ಳಿಂದ ಮನೆಗೆ ತಗೊಂಡೋಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅಂತರ್ ಬೆಳೆಗಳಾಗಿ ಬೇರೆ ಬೆಳೆಯನ್ನು ನೀವು ಬೆಳಿಬೇಕಾಗತ್ತೆ. ನಿಮ್ಮ ಒಂದು ನೀರಿನ ಲಭ್ಯತೆ ನೋಡಿಕೊಂಡು, ಅಥವಾ ನೀವು ಏನಾದರೂ ಖುಷ್ಕಿ ಜಮೀನಿನಲ್ಲಿ ಬೆಳೆಯತಕ್ಕಂತ ಬೆಳೆಗಳನ್ನ ಅದನ್ನ ನೋಡಿಕೊಂಡು, ಈಗ ಶೇಂಗಾ ಬೆಳೆಯ ಜೊತೆಗೆ ನೀವು ಬೇರೆ ಬೆಳೆಯನ್ನು ಬೆಳೆದಾಗ ಒಂದು ಫೇಲ್ ಆದ್ರೆ ಇನ್ನೊಂದು ಆದ್ರೂ ಪಾಸ್ ಆಗುತ್ತೆ. ಒಂದೇ ಬೆಳೆ ಮೇಲೆ ಅವಲಂಬನೆ ಆರ್ಥಿಕವಾಗಿ ಆಗಿರ್ಬೋದು, ನಿಮ್ಮ ಒಂದು ಜೀವನ ಮಟ್ಟ ಸುಧಾರಿಸೋದಕ್ಕಾಗಿರ್ಬೋದು ಒಳ್ಳೇದಲ್ಲ ಅದು. ಹಾಗೂ ಈಗ ಕದ್ರಿ ಲೇಪಾಕ್ಷಿ ಅಂತ ಒಂದು ಹೊಸ ವೆರೈಟಿ ಬಂದಿದೆ. ಹಲೋ ಹಲೋ ದೊಡ್ಡಪ್ಪಯ್ಯವರೇ, ಕಟ್ ಆಗಿದೆ ಅನ್ನಿಸುತ್ತೆ. ಆ ತಳಿ ಬಗ್ಗೆ ಹೇಳಿ ಸರ್, ನಮ್ಮ ಸಾಕಷ್ಟು ಕೇಳಿದ್ರೆ ಕೇಳ್ತಿರ್ತಾರೆ. ಅಂದ್ರೆ ಅವರು ಈಗ ಕದ್ರಿ ಲೇಪಾಕ್ಷಿ ಅಂತಕ್ಕಂತ ಒಂದು ಹೊಸ ತಳಿ ಅಭಿವೃದ್ಧಿ ಪಡಿಸಿದ್ದಾರೆ ಸರ್. ಅದರ ಒಂದು ಲಭ್ಯತೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಸಿಗುತ್ತೆ, ರಾಯಚೂರಲ್ಲೂ ಸಿಗುತ್ತೆ, ಧಾರವಾಡ ಮತ್ತೆ ಮಡಕ್ಷಿರ, ಅಲ್ಲಿ ಆಂಧ್ರ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದು ರಿಸರ್ಚ್ ಸ್ಟೇಷನ್ ಇದೆ, ಮತ್ತೆ ಪಾಗೋಡದಲ್ಲಿ ನಮ್ಮ GKVK ಬೆಂಗಳೂರು ಅವ್ರದ್ದು ರಿಸರ್ಚ್ ಸ್ಟೇಷನ್ ಇದೆ, ಅದರಿಂದ ಲಭ್ಯತೆ ಸಿಗುತ್ತೆ, ಲಭ್ಯತೆ ಇದೆ. ಅದರಿಂದ ರೈತರು ಆ ಒಂದು ಹೊಸ ಒಂದು ವೆರೈಟಿ. ಆಮೇಲೆ ಏನು ಅಂದ್ರೆ ಈ ಶೇಂಗಾದಲ್ಲಿ ಇತ್ತೀಚೆಗೆ ರೈತರು ಬಿತ್ತನೆ ಬೀಜ ಸರಿಯಾಗಿ ಆಯ್ಕೆ ಮಾಡ್ಕೊಂತ ಇಲ್ಲ ಒಂದು. ಆಮೇಲೆ ಬೀಜೋಪಚಾರ ಮಾಡಲ್ಲ. ಬೀಜೋಪಚಾರ ಮಾಡಿದ್ರೆ 40% ರೋಗ ಮತ್ತು ಕೀಟ ಬಾಧೆಯಿಂದ ತಪ್ಪಿಸ್ಬೋದು. ಯಾಕಂದ್ರೆ ತುಂಬಾ ಈ ರೋಗ ಮತ್ತು ಕೀಟ ಅಂತಕ್ಕಂಥದ್ದು ಹೆಚ್ಚಾಗಿ ಬರೋದು ಒಂದು ಬೀಜದಿಂದ ಇನ್ನೊಂದು ಮಣ್ಣಿನಲ್ಲಿ ಇರ್ತಕ್ಕಂಥ ಶಿಲೀಂಧ್ರಗಳಿರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಕೀಟಗಳ ಒಂದು ಸಂತಾನೋತ್ಪತ್ತಿ ಇರ್ಬೋದು, ಈ ಮಣ್ಣಿನಿಂದ ಇಲ್ಲ ಅಥವಾ ಬೀಜದಿಂದ ಬರುತ್ತೆ. ಬೀಜೋಪಚಾರ ಮಾಡಿದಲೆ, ಯಾಕಂದ್ರೆ ಎಲ್ಲ ಒಂದು ಸರ್ಕಾರಿ ಇರ್ಬೋದು ಪ್ರೈವೇಟ್ ಅಲ್ಲಿ ಇರ್ಬೋದು, ಎಲ್ಲ ಒಂದು ಬೀಜದ ಒಂದು ಚೀಲ ಇರ್ಬೋದು ಅಥವಾ ಪ್ಯಾಕೆಟ್ ಇರ್ಬೋದು, ಅದರಲ್ಲಿ ಬೀಜೋಪಚಾರ ಮಾಡೋದಕ್ಕೆ ಶಿಲೀಂಧ್ರನಾಶಕ ಇಟ್ಟಿರ್ತಾರೆ, ಅದನ್ನ ರೈತರು ಎತ್ತು ಬಿಡ್ತಾರೆ. ಅದನ್ನ ಬಿಟ್ಬಿಡ್ತಾರೆ ಅವರಿಗೆ ಮಳೆ ಇಲ್ದಾಗ ಅಥವಾ ಕಡಿಮೆ ಮಳೆ ಬಂದಾಗ ಬಂದ ಇರತಕ್ಕಂತ ಒಣಗಿರೋ ಬೀಜನ ತಗೊಳಕಾಗ್ತಾರೆ, ಪ್ಯಾಕೆಟ್ ಇರೋ ಬೀಜನ ಹಾಕ್ತಾರೆ. ಅದನ್ನೊಂದ್ ಸ್ವಲ್ಪ ಬೀಜೋಪಚಾರ ಮಾಡಿದ್ರೆ ಸ್ವಲ್ಪ ಒದ್ದೆ ತೇವಾಂಶ